ಸಿಂಗಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಂದು ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ ಪ್ರಸಾರವಾಗಲಿದೆ. ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ನೀವು ಕೃಷಿ ಲೋಕವನ್ನು ಕೇಳಬಹುದು. ಅದಾದ ನಂತರದಲ್ಲಿ ಕೃಷಿ ದರ್ಪಣ, ವಾರದ ಕೃಷಿರಂಗ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಪೇಜಾವರ ಮಠಾಧೀಶರ ವಿಜಯ ವಿಠಲ ವಿದ್ಯಾಶಾಲೆಗೆ ಪ್ರಿಕೆಜಿಯಿಂದ 9ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನುರಿತ ಶಿಕ್ಷಕರಿಂದ ಬೋಧನೆ, ಆಧುನಿಕ ಪ್ರಯೋಗಾಲಯ, ತಾಂತ್ರಿಕ ಉಪಕರಣಗಳು ಸಹ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಂಸ್ಕಾರ ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುವುದು. ಈ ವರ್ಷ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 13 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ ಗಳಿಸಿದ್ದಾರೆ. ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಮೊಬೈಲ್ ಸಂಖ್ಯೆ 9384249922. ಹಟ್ಟಿ ಹರಟೆ. ವಾರದ ಗ್ರಾಮೀಣ ಚರ್ಚೆ. ಜಯಣ್ಣ. ಅಣ್ಣ ಚಂದ್ರಣ್ಣ. ಅಲ್ಲ, ನನ್ನ ಬಾಯಿ ಬಿಡಂಗೆ ಇಲ್ಲಕ್ಕಪ್ಪ, ನೀನೇ ಅಧ್ಯಯನ ಮುಂದುವರ್ಸ್ಕೊಂಡ್ಬಿಟ್ಟೋಯ್ತಿದ್ದೆಯಲ್ಲ, ಹೊಸಿ ಮಾತಾಡಕ್ ಬಿಡು ನಂಗೂವೆ. ಕಮಲಕ್ಕ, ಯಾವ ಬಿಟ್ಟಿಲ್ಲ ಇವನಿಗೆ ಮಾತಾಡಕ್ಕೆ. ಅದೇನೆ, ಅವನ್ ನಮಗ್ ಬಿಡಕ್ಕಿಲ್ಲ, ಇವತ್ತೇನೋ ಹೊಸ್ದಾಗಿ ಹೇಳ್ತಾ. ಅಲ್ಲಕ್ಕಪ್ಪ, ನಾವು ಪೂರ್ತಿ ಕೇಳ್ಬಿಡ್ತೀವಿ, ಅದ್ ಏನ್ ಹೇಳ್ಬೇಕೋ ಹೇಳ್ಬಿಡತ್ತಾಗಿ. ನೋಡು ನೋಡು ನೋಡು ನೋಡು, ನಾ ಇನ್ನೂ ಸುರುವೆ ಮಾಡಿಲ್ಲ, ಅದಕ್ಕೆ ನಿನ್ನ ಅದೇ ಹರಿಯ ತೇರ ಗೊದ್ಮ ಕೊಟ್ಟಂಗೆ ಆಗ್ಲೇ ಬಾಯ್ ಹಾಕೊಂಡ್ ಬಂದ್ಬಿಟ್ಟೆ. ಅಣ್ಣ, ತೇರು ಒಂದೆಲ್ಲ ಗೆಪ್ತಿ ಬಂತು, ಅದ್ ಇರ್ನಿಲ್ಲ ಅಂದ್ರೆ ತೇರ್ ತಿರ್ಗದ ಹೆಂಗೆ? ಅವನು ಚಕ್ರ ಕೊಡ್ತಾನಲ್ಲ ಗೋದುಂಬ, ಅದ್ ಇರ್ನಿಲ್ಲ ಅಂದ್ರೆ ತೇರು ಮುಂದ್ಕೋಗೋದು ಇಲ್ಲ, ಪಕ್ಕಕ್ಕೆ ತಿರಿಕೊಳ್ಳೋದು ಇಲ್ಲ. ಆ ಹೆಂಗ್ ಕುಂತ್ಕೊಂಡ್ ಕೊಡ್ತಿರ್ತಾನ ಗೊತ್ತಾ? ಜೀವ ಬಾಯಿಗೆ ಬತ್ತದ ಅವ್ನು ನೋಡ್ಬಿಟ್ರೆ. ಅಲ್ಲಕ್ಕಪ್ಪ, ಈಗ ನಂಜನಗೂಡ್ ತೇರ್ ಆಗಿಲ್ವಾ? ದೊಡ್ಡ ಜಾತ್ರೆಲಿ ತೇರು ಕರ್ಕೊಂಡು ಹೋಗಿದ್ದೆಲ್ಲವ. ಆ ಗೋದುಮ ಕೊಡೋದೇ ಚಂದಕ್ಕಪ್ಪ, ಇದಕ್ಕೆ ಕಿಲ್ ಬೇಕು. ಏನೇಳು? ಕಿಲ್ಲು. ಕಿಲ್ಲು ಕಿಲ್ ಬೇಕು. ಏನಾದ್ರು ಹೊಸಿ ಅಪ್ಪಿ ತಪ್ಪಿ ಆ ಕಡೆ ಈ ಕಡೆ ಹಾಕಿದ್ರೆ ಹೋಯ್ತಾರ ಜನದ ಮೇಲೆ ಹರಿದ್ ಬಿಡ್ತಕ್ಕವು. ಬದಮ ಕಡವನು ಒಟ್ಟೋಯ್ತಾನೆ. ಹೌದಾ? ಎಲ್ಲ ಈ ಬಾಳೆಹಣ್ಣು ಜವನವ ತಯಾರಿಗೆ ಎಸೆಯೋದ್ರ ಬಗ್ಗೆ ಗಮನ ಇರ್ತೈತೆ ಹೊರ್ತು ರಥ ಹೆಂಗ್ ಹರಿದ್ ಬತ್ತೈತೆ ಅದ್ ನೋಡಕ್ಕೆ ಹೋಗಿಲ್ಲ. ಜಯಣ್ಣ, ಮೊನ್ನೆ ನೀನು ತೇರು ಜವನ ಅಂತಿದಂಗೆ ನೆಪ್ಪ ಆಯ್ತು ಬಿಡು. ಬಿಳಿಗಿರಂಗಪ್ಪನ ತೇರ್ ಆಯ್ತು ಕಪ್ಪ. ನೀನ್ ಬಿಟ್ಟು ಹೋಗಿದ್ದೆ ನಮ್ನೆಲ್ಲ. ಹೋಗಿದ್ದಿ? ಅದೇ ನಮ್ ನಿಂಗಣ್ಣನ್ ಮಗ ಕಾರಲ್ಲಿ ಹೋಗಿದ್ದಲ್ಲ. ಹ್ಞೂ ಕವ್ವ, ಆ ವತಾರಿಯ ಕರ್ಕೊಂಡ್ ಹೊಟ್ಟೋದ್ರು ಕುಂದ್ರಸ್ಕೊಂಡಿದ್ರ ನಿನ್ನ ಕಾರ್ ಮ್ಯಾಕ. ಅದೇ ಕಪ್ಪ ಹೇಳ್ದೆ ಕಣ. ಹೇಳ ಅಲ್ಲ, ಕಾರಲ್ಲಿ ಈಗ ಮ್ಯಾಕ್ ಕೂರಿಸ್ಕೊಂಡು ಹೋಗಕ್ಕಾದ್ದ. ಅಲ್ಲ, ನಿನ್ನ ಮ್ಯಾಲ್ ನೋಡ್ದಂಗ ಆಯ್ತು ಕಾರ್ ಮೇಲೆ. ಅದಕ್ಕೆ ಅನಿ ಯಾರನ್ನ ಬೇರೆಯವ್ರು ನೋಡಿದೆ ಬಿಡು. ಅದು ಏನೋ ತೆಕ್ಕತ್ತದಲ್ಲ, ಏನೋ ಈಗೆಲ್ಲ ಕಾರ್ ಬಂದದಲ್ಲವಾ? ಏನ್ ತಕ್ಕಂಡದ ಮೇಲ್ಗಡೆ ಡ್ರೈವರ್ ಮಾಮ ಓಡಿಸ್ತಿರ್ತಾನಲ್ಲ, ಮೇಲ್ಗಡೆ ಒಂದ್ ಕಿಟಕಿ ಇರ್ತೈತೆ, ಮ್ಯಾಲ್ ಕಿಟಕಿ, ಅದೊಂದ್ ತೆಕ್ಕೊಂಡು ನಿಂತ್ಕೊಂಡಿದ್ಯೇನೋ ಅಂತ ಅನ್ಕೊಂಡೆ ನಾನು. ಅದು ಅದೇನೋ ಹೇಳ್ತಾರ ಕವ, ಅಪ್ಪರ್ ಇಂಡೋ ಅಪ್ಪರ್ ಇಂಡೋ ಅಲ್ವಾ? ಸರಿ ಅಲ್ವಾ? ಅದೇ ಕಾರ್ನಲ್ಲಿ ಹೋಗಿದ್ದು ಅವ ಎಡೈಕಿದ್ವಲ್ಲ, ಅದೇ ಈಗ ಅದೆಲ್ಲ ಹೋಯ್ತಲ್ಲ ಶಿಸ್ವಿಗಾರಕ್ಕೆ ಹೋಯ್ತಾವಲ್ಲ, ಅವು ಕಾಡಾನ್ ನೋಡ್ಬೇಕು ಕಾಡಾನ್ ನೋಡ್ಕೊ ನೋಡ್ಬೇಕು ಅನ್ಬಿಟ್ಟು ಅಪ್ಪರ್ ಇಂಡೋ ತೆಗೆಸ್ಕೊಂಡು ನಿಂತಿದ್ದು. ಅಲ್ಲಿ ವಾಚರ್ಗಳು ಇರ್ತಾರಲ್ಲವ ಕಾಡಲ್ಲಿ, ಅದೇ ಅರಣ್ಯ ಇಲಾಖೆಯವರು ಜಯಣ್ಣ, ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಹೋಗ್ಬೇಡಿ, ಆ ಗಂಭೀರವಾಗಿ ಆ ಕಿಟಕಿ ಹಾಕ್ಬಿಟ್ಟು ಕರ್ಕೊಂಡು ಹೋಗಿ ಅಂತ ಬೊಯ್ದ. ಕಾಡವ್ರಿಗೂ ನೀನ್ ನಿಂತ್ಕೊಂಡಿದ್ದೆ ಕಾಡು ಸಿಗೋವರೆಗೂ, ಊರ ಊರಲ್ಲೆಲ್ಲ ನಾನು ನಿಂತ್ಕೊಂಡು ಹೋಗಿದ್ದೆ, ಕಾಡಲ್ಲ ಈಗ ನಿಂತ್ಕೊಂಡ್ವಯ್ಯ ಹೇಳು. ಅದೇನೋ ಅಲ್ಲ ಜವನ ತೇಲ್ಗಿಡಿ ರಂಗಪ್ಪನ ಬೆಟ್ಟದ ಜಾತ್ರೆ ಹೇಳ್ತಿದ್ದಲ್ಲ, ಅದೇ ನಮ್ಮ ನಮ್ಮ ಊರು ಹುಡುಗಂಗೆ ದಾಸೈನ್ ಬಿಡಿಸಿದ್ರು ಕಯ್ಯ, ಮುದ್ರೆ ಹಾಕ್ಸೋದು ಅಂತಾರೆ ಅದ, ಅಲ್ಲಿ ಮುದ್ರೆ ಹಾಕಿಸ್ಕೊಂಡು ಕರ್ಕೊಂಬರೋಣ ಬಣ್ಣ ಅನ್ಕೊಂಡು ಕರ್ಕೊಂಡು ಹೋಗಿದ್ದ ನಂಗೂ. ಅಪ್ಪೋಯ್ ನನಗೆ ಒರ್ಸು ಒರ್ಸು ಹೋಯ್ತೀನಲ್ಲ ಜಯಣ್ಣ, ಆ ಬಿಳಿಗಿ ರಂಗಪ್ಪನ ತೇರು ಬಂದು ನಿಂತ್ಕೋತಿದ್ದಂಗೆ ಒಂದು ಗರುಡ ಬತ್ತದ ಕಯ್ಯ, ಒಂದು ಸುತ್ತ ಆಗ್ತದೆ ಕವ್ವ. ಆಮೇಲೆ ಬಿಳಂಗ ರಂಗಪ್ಪನ ತೇರು ಆಗಕ್ಕಿಂತ ಮುಂಚೆ ಆಚೆ ಮುಂಚಾಗ ಒಂದು ಅದ ಮಳೆ ಆಯ್ತದಂತೆ. ಒಂದಿನ ಹೋಗ್ಬಿಟ್ಟಿವ್ನಿ ಕಯ್ಯ ಜಯಣ್ಣ ಯಾವ್ದ ಬಿಳಂಗಿ ರಂಗಪ್ಪನ ತೇರ್ಗೆ ಇಡೀ ರಾತ್ರಿ ಮಳೆ ಕಯ್ಯ, ಮನಿ ಕಳಕ್ ಜಾಗ ಇಲ್ಲ, ರಾತ ಎಲ್ಲಿ ರಗ್ ಹಾಸಕ್ಕಾಗೋದಿಲ್ಲ, ಚಾಪ ಹಾಸಕ್ಕಾಗೋದಿಲ್ಲ, ರಾತ ಅಂದ್ರೆ ರಾತ ಈಗ ಹೋಸಿ ನೀಟ್ ಆಗದೆ. ಅದು ಇಸ್ನುವಿನ ವಾಹನ ಅಲ್ವೇನವಾ, ಒಂದ್ ಕಿತ ಬಂದ್ ಸುತ್ಕೋ ಹೋಯ್ತದೆ ಅಂತ ಹೇಳ್ತಾರೆ. ಇವನ್ ನೋಡ್ಕ ಬಂದವನೆ, ಇವನ್ ನೋಡಿದ್ರ ನಾವು ಅಲ್ಲಿ ನೋಡ್ದಂಗ ಆಯ್ತು. ಅಲ್ಲ ಮುಂದಿನ ಕಿತ ಕರ್ಕೊಂಡು ಹೋದ್ ಬಿಡು, ನೀನು ಅಲ್ಲಿಗೆ ಬಿಟ್ಟೋಗಿದ್ದಲ್ಲ ನಮ್ನ, ನಾನು ಕಮಲಕ್ಕ ಈ ಕಡೆ ದಿಕ್ಕಿಗೆ ಹೊಂಟೋಗಿದ್ದ. ಯಾ ಕಡೆ ಎಲ್ಗೋಗಿದ್ದ ಹೇಳು, ನಾನು ನೀನು ಕಮಲಕ್ಕ ಮೂರು ಜನ ಕುಂತ್ಕೊಂಡು ಭಾನುವಾರ ಪ್ರಧಾನ ಮಂತ್ರಿಗಳದ್ದು ಮನ್ ಕಿ ಬಾತ್ ಕೇಳಿದ್ವಿ ಅಲ್ವೇನಪ್ಪ. ಹ್ಞೂಕಪ್ಪ, ಅದ್ರಾಗ ಏನು ಹೇಳಿದ್ರು ಪ್ರಧಾನ ಮಂತ್ರಿಗಳು? ಅದರ ಕಾಡ್ ಅಂತೇನ ಹೇಳ್ತಿರಲ್ಲ, ಇಲ್ಲಿಯೇ ನಮ್ಮ ಮೈಸೂರು ದಿಕ್ಕಾಗ ಬೈಲ್ಕುಪ್ಪ, ಅಲ್ಲಿ ಬುದ್ಧ ಮಂದಿರ ಐತಲ್ಲ ಅದನ್ನ ನೋಡ್ಕೊಂಡು ಅದೇನ ಕಾಡ ಬೆಳೆದವ್ರೆ ಅಂತ ಹೇಳಿ ನೋಡ್ಕೊಂಬಂದ್ಬಿಡಮ್ಮ ಅಂತ ನಾವ್ ಈ ಕಡೆ ಹೊಂಟೋಗಿದ್ದು. ಚಂದಾಗೈತೆ ಕಣ್ಣಣ್ಣ, ನಡೆದ್ಯಪ್ಪ ನಡಿಯಕ್ಕಾಯ್ತದೆ ಅಣ್ಣ. ಒಳಗಡೆ ಅದೆಷ್ಟೋ ದೂರ ಹೋಯ್ತದ ಕಣ್ಣ, ಆಮೇಲೆ ನಡಿಬೇಕಷ್ಟೇ. ಹೌದಾ ಬುಡವ, ಅದು ಈ ಬುದ್ಧ ಪೂರ್ಣಿಮೆ ಆಚರಣೆ ಮಾಡಿದ್ರಲ್ಲಣ್ಣ, ಅದಾದ್ಮ್ಯಾಕಿಂದ ಅಲ್ಲಿ ಒಂದ್ ದೊಡ್ಡ ವಿಹಾರ ಕಟ್ಬಿಟ್ಟವ್ರೆ, ಬುದ್ಧ ವಿಹಾರ. ಆಮೇಲೆ ಅಲ್ಲೆಲ್ಲ ಜನ ಒಟ್ಟಿಗೆ ಬಾಳ್ತಾರ ಕಣ್ಣಣ್ಣ, ಎಲ್ರೂ ಒಟ್ಟಾಗವ್ರೆ. ಆಮೇಕಿಂದ ಬೇಸಾಯ ಮಾಡೋದ್ ಬೋ ಇಸೇಸ, ಅಲ್ಲಿ ಎಲ್ಲಾರ್ಗು ಜಮೀನ ಕೊಟ್ಬಿಟ್ಟವ್ರೆ. ನಾನು ನೀನು ಹೋಗಿದ್ವಲ್ಲ, ಅಲ್ಲಿ ಒಂದು ಸೊಸೈಟಿಯ ಮಾಡ್ಕೊಂಡವ್ರೆ ಸೊಸೈಟಿ. ಅವರು ಈ ಬೀಜವ ಗೊಬ್ಬರವ ಎಲ್ಲ ಕೊಡ್ತಾರೆ ಅವ್ರಗ. ಇವ್ರ ಕೆಲ್ಸ ಏನ್ ಗೊತ್ತೇನಣ್ಣ, ಹೇಳಪ್ಪ, ಭೂಮಿಯ ಅವರೇ ಉಳುಮೆ ಮಾಡ್ಕೊಡ್ತಾರೆ, ಬೀಜವ ಅವರೇ ಬಿತ್ತನೆ ಮಾಡ್ಕೊಡ್ತಾರೆ, ಔಷಧಿಯ ಅವರೇ ಹೊಡ್ಕೊಡ್ತಾರೆ. ಇವ್ರ ಬೆಳಗಾಗ ಹೋಗೋದು ಕಾಯ್ಕ ನಿಂತ್ಕೊಳ್ಳೋದು ಅಷ್ಟೇ. ಆಮೇಕಿಂದ ಕಟಾವ್ ಮಾಡದ್ಮ್ಯಾಕೆ ಅವ್ರು ಬೆಳೆಯ ಜೋಳ ಅಂತ ಕಣ್ಣಣ್ಣ, ಬ್ಯಾರದು ಬೆಳ್ಕತಾರೆ ಜೋಳ ಜಾಸ್ತಿ, ಮೆಕ್ಕೆಜೋಳ ಅದ ಖರೀದಿ ಮಾಡಕ್ಕು ಒಂದ್ ಸೊಸೈಟಿ ಅದೇ ಖರೀದಿ ಮಾಡಿದ್ದನ್ನ ಅವರು ಹಂಗೆ ಮಾರಕ್ಕಿಲ್ಲ, ಪಶು ಆಹಾರ ಮಾಡ್ತಾರೆ. ಆ ಪಶು ಆಹಾರದೊಂದು ಘಟಕ ಐತೆ ಅಲ್ವಾ, ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ಅಲ್ಲಿ ಜನ ಒಟ್ಟಿಗೆ ಬದುಕಿರೋದು. ಏನ್ ವಿಶೇಷ ಗೊತ್ತಾ, ಹೇಳಪ್ಪ. ಎಲ್ಲ ಅಲ್ಲಿ ಆ ಬುದ್ಧ ವಿಹಾರ ಐತಲ್ಲ ಅಲ್ಲಿ ಧ್ಯಾನ ಮಾಡಕ್ ಸೇರ್ಕಂತ. ಆಮೇಲೆ ನಮ್ಮ ಪ್ರಧಾನ ಮಂತ್ರಿಗಳು ಹೇಳ್ತಾನೆ ಇರ್ತಾರಲ್ವಾ, ತಾಯಿ ಹೆಸರಾಗ ಒಂದು ಗಿಡ ನೆಡಿ, ತಾಯಿ ಹೆಸರಾಗ ಒಂದು ಗಿಡ ನೆಡಿ ಅಂತ. ಅವ್ರು ಗಿಡ ನೆಟ್ಟು 100 ಎಕರೆ ಕಾಡೆ ಬೆಳೆದ್ಬಿಟ್ಟವ್ರೆ. ಹೌದಪ್ಪ, ನೋಡಪ್ಪ ಕಾಡ ನಾವು ಒಂದ್ ಕಡೆಯಿಂದ ಕಡ್ಕ ಬತ್ತಾ ಇದ್ದೀವಿ, ಅವರು ಬೆಳೆಸ್ತಾವ್ರೆ. ಮಳೆ ಬಳ ಎಲ್ಲ ಸರಿಯಾಗಿ ಆಯ್ತಿಲ್ಲ ಕಣ್ಜಯಣ್ಣ, ಮಳೆ ಇಲ್ಲದೆ ಎಲ್ಲ ಏನಾದದು ಕಣ್ಣ, ಈ ಸತಿ ಮಳೆ ಇಲ್ಲ, ನಾವ್ ಈಗ ಮರ ನೆಡ್ಬೇಕೆ ಗಿಡ ನೆಡ್ಬೇಕು. ಮಳೆ ಅಂತಿದ್ದಂಗೆ ನೆಪ್ಪ ಆಯ್ತು ಬಿಡು ನಂಗೆ. ಈಗ ಮೈಸೂರು ಪೇಟೆಗೆ ಹೋಗಿದ್ದಿ ಕಣ್ಜಯಣ್ಣ, ಅದೇ ನಮ್ಮ ನಿಂಗಕ್ಕನ ತಂಗಿದು ಏನೋ ಅರ್ಶನ ಶಾಸ್ತ್ರ ಇಟ್ಕೊಂಡಿದ್ರಂತೆ ಕವ್ವ, ಅದಕ್ಕೆ ಬಣ್ಣ ಹೋಗೋಣ ಹೋಗಿದ್ ಬರಮ್ಮು ಅಂತ ಅನ್ಕೊಂಡು ಕರ್ಕೊಂಡು ಹೋಗಿದ. ಸೋಬಾನೆ ಪದವ ಆಡ್ತಿದ್ರು ಕವ್ವ ಅಲ್ಲಿ, ಎಷ್ಟು ಚೆನ್ನಾಗಿ ಆಡ್ತಿದ್ರು ಗೊತ್ತಾ, ಕೇಳತ್ತೆ ಕೇಳ್ತಾ ನಿಂತ್ಕೊಂಬಿಡವ ಅನ್ನಂಗಿತ್ತು, ಅಷ್ಟು ಚೆನ್ನಾಗಿ ಆಡ್ತಿದ್ರು. ಆಮೇಲಿಂದ ಹೊಸಿ ಸಂದ ಆಯ್ತಲ್ಲ, ಅಣ್ಣ ಎಲ್ಲೋಗೋದು, ಇಲ್ಲೇ ಉಳ್ಕೊಂಬಿಡಮ್ಮ ಅಂತಂದ. ಆಮೇಲೆ ರಾತ್ರಿ ಆಯ್ತದಂಗೆ, ಓಯ್ ಅರ್ಧ ಗಂಟೆ ರಪ ರಪ ರಪ ಅಂತ ಮಳೆ ಬಿದ್ದ ಬಿಡದ, ಬೋ ಕೋಸಿ ಆಗೋಯ್ತ ಬಿಡು ನನಗೆ. ಬೆಂಗಳೂರಿನಾಗೂ ಬಂದದಂತೆ, ಎಲ್ಲಾ ಕಡೆಗೂ ಬತ್ತದಂತೆ. ಇದೇನೋ ಒಂದ್ ವಾರ ಮಳೆ ಬತ್ತದೆ ಅಂತ ಹೇಳ್ತಾವ. ಬರ್ಲಿ ಬಿಡು ಜಯಣ್ಣ, ನಮ್ಗೆಲ್ಲ ಖುಷಿ ಅಲ್ವಪ್ಪ. ಆಮ್ಯಾಕೆ ಇನ್ನೂ ಒಂದ್ ಖುಷಿ ವಿಚಾರ ಆಯ್ತು ನಿನಗೆ. ಏನಪ್ಪ, ಈ ಸಾರಿ ಒಂದ್ ವಾರ ಮುಂಚೆ ಬತ್ತದಂತೆ ಮುಂಗಾರು. ಮೇ ಕೊನೆಗ್ ಬತ್ತಿತ್ತಲ್ಲ, ಒಂದ್ ವಾರ ಮುಂಚೆನೆ ಬಂದ್ಬಿಡ್ತದಂತೆ ಕೇರಳಕ್ಕೆ. ಹಂಗಾಗಿ ನಿರೀಕ್ಷೆ ಇಟ್ಕೊಳ್ಳಮ್ಮ, ಒಳ್ಳೆ ಮಳೆ ಆಯ್ತದ ಈ ಕಿತ ಅಂತ ಇಲ್ವಾ. ನಾವ್ ಯಾಕೆ ಬೇಜಾರು ಮಾಡ್ಕೋಬೇಕು, ಮುಂದ್ಕೇನಾಯ್ತದೆ ಯಾರ ಕಂಡವ್ರು. ಚೆನ್ನಾಗ್ ಬರ್ತದೆ ಅನ್ಕೊಳಮ್ಮ, ಮುಂಗಾರು ಬೇಗ ಬಂದು ಮೇ ತಿಂಗಳಾಗ ಒಂದ್ ಎರಡು ಮಳೆ ಬಿದ್ದ ಬಿಟ್ರೆ ಭೂಮಿ ಉಳುಮೆ ಮಾಡ್ಕೊಂಡು ಬಿತ್ತನೆ ಬೇಸಾಯ ಶುರು ಮಚ್ಕೊಬಿಡುದೆ. ಕಪ್ಪ ಈಗ ಜಯಣ್ಣ, ಈಗ ಅವ್ವ ಅಂತಿದಂಗೆ ನೆಪ್ಪ ಆಯ್ತು ಬಿಡು ನಂಗೆ. ಅವ್ವ ಅಂತ ನಾವೆಲ್ಲ ಅಂತ ಅಲ್ಲಕಪ್ಪ, ತಾಯಿ ಅಂದ್ರೆ ತಾಯಿ ಹೆಸರಲ್ಲಿ ಗಿಡ ನೆಡದು ಅಂದ ತಕ್ಷಣ ಅವ್ನಿಗೇನೋ ನೆನಪ ಅವ್ ನೆನಪಾಗ್ಬಿಟ್ಟದೆ. ಅಲ್ಲಕಪ್ಪ, ಅವು ನೆನಪಿಸ್ಕೊಳಕೇನು ನಮ್ಮಿಂದ ಒಟಗಿದಳ ಬಾ. ಇಲ್ಲ ನೀನ್ ಹೇಳು, ನೀನೇ ಅಂದಿದ್ದು ಏನೋ ನೆನಪಾಯ್ತು. ತಾಯಿ ಅಂದ್ರೆ ಆ ಅಂತಾನೆ, ಅವ್ವ ಅಂದ್ರೆ ಹೇಳದ್ನ್ಯಾ ಅಂತ ಕೇಳ್ತಾನಲ್ಲ ಜಯಣ್ಣ. ಈಗ ನೋಡಪ್ಪ, ಅವ್ವನ ದಿನನೂ ಅದಂತೆ, ಅವ್ವನ ದಿನ ಒಂದಿನ ಆಚರಣೆ ಮಾಡ್ಬಿಟ್ರೆ ಆಗೋದಿಲ್ಲ. ಅವ್ವ ಅನ್ಕೊಂಡು ತಪ್ಕೊಂಡು ಕೆನ್ನಾಗ ಮುತ್ತ ಕೊಟ್ಕೊಂಡು ಪೋಟು ಹಾಕೊಂಡ್ಬಿಡೋದಲ್ಲ ಅಲ್ವಪ್ಪ. ನಮ್ಮ ಏಲು ಪಾಲೆಲ್ಲ ಬೆಳ್ದು ಬೆಳೆದು ಅಬ್ಬ ನಮ್ಗೆ ಈ ಮಾಂಸದ ಮುದ್ದಾಗ ಒಂದು ಆಕಾರ ಕೊಟ್ಟಿರ್ತಾಳಲ್ವಪ್ಪ, ಅವಳನ್ನ ಪ್ರೀತಿಯಿಂದ ಕಾಣಬೇಕಲ್ವಪ್ಪ. ಈಗ ಮಾಡ್ದು ಏನು ಮಾಡ್ತಾರೆ ಹೇಳು ನಗರದಿಕ್ಕೆ? ಏನು ಅವೇನು ದೊಡ್ಡದು ಬೆಳೆದು ಇದೇ ಸಿಕ್ಕೆಲ್ಲ ಒಯ್ತೀಮಿ ಅಂತ ಅಂದ್ಬಿಟ್ಟು ಎತ್ತವನ್ನ ತಗೊಂಡೋಗಿ ಅದೇನೋ ವೃದ್ಧಾಶ್ರಮ ಸೇರಿಸ್ಬಿಡ್ತಾರೆ. ಅದಕ್ಕೆ ಅವ್ವ ಅಂತಂದ್ರೆ ಇಸೇ ಸ್ವಸ್ಥಾನ ಅದೇ ಅಲ್ವಪ್ಪ. ಪೂಜೆ ಮಾಡೋದ್ ಬೇಡ, ಮನಸ್ಸಲ್ಲಿ ಅವಳನ್ನ ಪ್ರೀತಿಯಿಂದ ನೋಡ್ಕೋಪ್ಪ. ಅದೇನ ಹೇಳ್ತಿದ್ದಲ್ಲ ನೀನು ತಾಯಿ ಅನ್ಕೊಂಡು. ನಾನೇನು ಹೇಳಲಿ, ನೀನ್ ಹೇಳ್ತಿರೋ ನಂಗೆ ಕೇಳ್ತಾ ಇರ್ತೀನಿ. ಏ ನಾನು ಮೇಷ್ಟ್ರಯ್ಯ ಅಲ್ಲ, ಮಧ್ಯ ಬಾಯಾಕಿದ್ರು ಬೈತಾನೆ. ಸುಮ್ಮ ಕುಂತ್ರು ಇರಕ್ಕಿಲ್ಲ ನೀನು. ಈಗ ಮಾತಾಡು ಅಂತೀಯ, ನೀನ್ ಮಾತಾಡುವಾಗ ಹೊಸ ಏನಾರು ಮಾತಾಡಕ್ ಹೋದ್ರೆ ಮಾತಾಡ್ಬೇಡ. ತಕೊಂಡು ಹೇಳಪ್ಪ ನೀನು. ನಾನೇನು ಹೇಳೋದು ಕಮಲಕ್ಕ, ನೀ ಹೇಳವ. ಯಾಕೆಂದ್ರೆ ಅವ್ವನ್ ಕಂಡ್ರು ಬೋ ಪ್ರೀತಿ ಎಲ್ರಿಗೂ. ಅವ್ವ ಅಂದ್ರೆ ಹೆಣ್ಮಕ್ಳಿಗೆ ತವರು ಅಂದ್ರೆ ಪ್ರೀತಿ ಅಲ್ವಪ್ಪ. ಅದಕ್ಕೆ ನಮ್ ಇದ್ರಲ್ಲಿ ಹೇಳ್ತಾರಲ್ಲ, ಹಳ್ಳಿಲಿ ಹೇಳೋದಿಲ್ವಾ ತಾಯಿ ಇದ್ರೆ ತವರು ಅಂತ. ಅಯ್ಯೋ ಅದೆಲ್ಲ ಇತ್ತೀಚಿನ ಹಳೇದಲ್ಲ ಕಯ್ಯ, ಈಗ ನಗರದವ್ರು ಬಳಸ್ತಿರೋದು. ನೀನ್ ಹೇಳು ಹಳೇದ. ತವರು ಅಂದ್ರೆ ಯಾಕೆ ಪ್ರೀತಿ ಅಂತಂದ್ರೆ ಅದೇ ಒಂದ್ ಇದಲ್ಲವ ಮಾಡ್ತೀವಲ್ಲ. ಅಯ್ಯೋ ಅದು ಈಗಿಂದು ಅದು ಹಳೇದೇ, ಸುಮ್ಮನಿರೋ ನೀನ್ ಯಾವ್ದು ಕೇಳು ಈಗಿಂದು ಅನ್ಬೇಡ. ಬುಡು ಬುಡು ಬುಡು, ಇವನ್ ಹೇಳದ್ ಮಾತ್ರ ಹಳೇದು. ನಾವ್ ಹೇಳದೆಲ್ಲ ಈಗಿಂದು. ತೊಟ್ಟಿಲ ಒತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟಿ ಅಮ್ಮಿಯ ಒಡ್ಕೊಂಡು ತವರೂರ ತಿಟ್ಟತ್ತಿ ನೋಡಾಳು ಅಂತ. ಹೌದು, ನಾನು ಹಾಡದ್ ಕೇಳಿಲ್ವಪ್ಪ ನೀನು. ಹೂ ಕಣ್ಣ ಕೇಳಿದೀವಿ, ಆದ್ರೆ ಈಗ ಯಾರು ಎಮ್ಮೆ ಹೊಡ್ಕೊಂಡು ಹೋಗಲ್ವಲ್ಲಣ್ಣ, ತುಂಬಾ ಅಪರೂಪ ಅಲ್ವೇ. ಅದಕ್ಕೆ ಒಂದ್ ಸ್ವಲ್ಪ ತವರೂರ ಸಿರಿ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ ಅಂತ ಹೇಳ್ತೀವಿ. ಅವೆಲ್ಲ ಕಣ್ಣೀರು ಪಣ್ಣೀರು ಅವೆಲ್ಲ ಈಗಿಂದ ಪದಗಳು ಅವೆಲ್ಲ ಬುಟ್ಟಾಕು. ನೀನು ತವರು ಅಂತಂದ್ರೆ ಹೆಣ್ಮಕ್ಳಿಗೆ ಬೋ ಪ್ರೀತಿ ಅಲ್ವಾ. ಅವ್ವ ಅಂದ್ರೆ ಅಷ್ಟೊಂದ್ ಇಷ್ಟ ಅಲ್ವಾ. ಅವ್ವಂಗೇನಾರ ಆಗೋಯ್ತು ಅಂತಂದ್ರೆ ಓಡ್ ಬರೋರು ಯಾರ, ಗಂಡ ಮಕ್ಳ ಹೆಣ್ಮಕ್ಳು ಆಯ್ತಾ. ಗಂಡ ಮಕ್ಳು ಇವ್ರು ಫೋನ್ ಮಾಡ್ತೀನಿ ಆಮೇಲೆ ಏನು ತಿಳಿಸಿ ಆಮೇಲೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಅನ್ಬಿಡ್ತಾರೆ ಹೆಣ್ಮಕ್ಳು. ನಮ್ಮ ಅವಂಗ ಏನಾಗಿದ್ದು ಅನ್ಕೊಂಡು ದಡ ದಡ ದಡ ದಡ ಅಂತ ಓಡ್ ಬರ್ತವೆ. ಅಂಕಣ್ಣ ಅಣ್ಣ, ನೀನು ಯಾವ್ದೇ ಮನೇಲೇ ನೋಡು, ಈಗ ಹೆಂಡತಿ ಏನೇ ಗಂಡಂಗೆ ಅಡುಗೆ ಮಾಡಿಕ್ಲಿ, ಏ ನಮ್ಮಅಮ್ಮ ಇದಕ್ಕಿಂತ ಚೆನ್ನಾಗಿ ಮಾಡ್ತಾ ಇತ್ತು, ನಮ್ಮಅವ್ವ ಅದ್ ಮಾಡ್ತಾ ಇತ್ತು, ನಮ್ಮಅವ್ವ ಇದ್ ಮಾಡ್ತಾ ಇತ್ತು ಅಂತ ಹೆಂಡತಿ ಮಾಡೋದು ಒಪ್ಪದೇ ಇಲ್ಲ. ಒಪ್ಪದಿಲ್ಲ, ಅದಕ್ಕೆ ಹಂಗ ಅನ್ಬಿಟ್ಟು ಹೆಂಡತಿನ ಬೊಯ್ಯೋದಿಲ್ಲ ಬಿಡು. ಬೊಯ್ಯೋದಲ್ಲ, ನೆನ್ಸ್ಕೊಳ್ಳೋದು. ಅವನ್ನ ಗೊತ್ತವ್ವ, ಅದಕ್ಕೆ ಕಾರಣ ಅದೇ ಎಳತನದಿಂದವೆ. ಮೊದಲಿಗೆ ಮೊದಲನೇ ನಾಲ್ಗೆ ರುಚಿಗೆ ಸಿಕ್ಕಿದ್ದೆ ನಮ್ಗೆ ಕಡೆವರೆಗೂ ಉಳ್ಕೊಂಬಿಡ್ತದೆ ಅಲ್ವಪ್ಪ. ಮೊದಲು ತಿಂದು ಇಸ್ಬಿಟ್ಟು ಅಂದ್ರೆ ಸ್ವೀಟ್ ಸಿಹಿಯ ಅದೇ ನಮ್ಗೆ ಈ ಏನೋ ತಿನ್ಬಿಟ್ಟಿರ್ತೀವಕ್ಕವ ನಮ್ಗೆ. ನನಗೆ ಈಗಲೂ ನೆಪ್ಪದೆ ಈ ನಂಗೆ ಈ ಅಂಗಡಿಲಿ ಕಾಕನ ಅಂಗಡಿಲಿ ಗಾಂಧಿ ಕೇಕು ಅಂತ ಬತ್ತಿತ್ತಲ್ಲಪ್ಪ, ಬೆಲ್ಲ ಬೆಲ್ಲದಲ್ಲಿ ಮಾಡೋರು, ಅದ್ರೊಳಗೆ ಕಾಸು ಅದೇ ಅಂತ ಹೇಳ್ಬಿಡೋರು ಕಂಜಯ್ಯಣ್ಣ. ಅದೆಲ್ಲ ಸಿಕ್ಕೋದು 5 ಪೈಸಾ 10 ಪೈಸಾ ಅದೆಲ್ಲ ಸಿಕ್ಕೋದು ತಕೊಂಡ್ ತಿನ್ನಮು ಹೂಕವಾಗಡೆ ಕಾಸು ಇಟ್ಟಿರ್ತಾರೆ ಅಂತ ಅನ್ಕೊಂಡು ಏನೋ ಒಂದಿನ ಸಿಕ್ತು, ಆಮೇಲೆ ತಿಂದು ತಿಂದು ನನಗೋಸಿ ಹೊಟ್ಟೆ ಕೆಟ್ಟೋಯ್ತು. ಕಾಸು ಸಿಕ್ಲಿಲ್ಲ, ಕಾಸು ಸಮೇತ ತಿಂದಿರ್ಬೇಕು. ಸಿಕ್ತು ನೀನು ಇನ್ನು ಹೊಟ್ಟಾಗ್ಬಿಡ ಕಣ್ಜಯ್ಯಣ್ಣ. ಅದಕ್ಕೆ ಏನವಾ ಆ ಗಾಂಧಿ ಕೇಕು ನನಗೆ ಈಗಲೂ ಬಾಯಲ್ಲಿ ರುಚಿ ಹಂಗೆ ಉಳ್ಕೊಂಡ. ಅದಕ್ಕೂ ಅವಂಗೂ ಏನಪ್ಪ ಸಂಬಂಧ ಅಂದ್ರೆ ಮೊದಲನೇ ರುಚಿ ಅದಲ್ಲಯ್ಯ ಹಂಗೆ. ನಿಮ್ಮ ಮಗು ಮಾಡಿದ ರುಚಿ ನೆನೆಸ್ಕ ಅದಕ್ಕೆ ಗಾಂಧಿ ಕೇಕ್ ಯಾರು ನಿಮ್ಮ ಮಗು ಮಾಡಿದ್ದೆ ಅಲ್ಲ ಕಣ್ಜಯ್ಯಣ್ಣ, ಅದೆಲ್ಲ ಹೇಳ್ತಿರ ನಾನು ಅವು ನಡ್ಗ ನಂಗೆ ಇಷ್ಟ ಈಗಲೂ ರುಚಿ ಅದ. ನಾಲ್ಕಿಗೆ ಮೊದಲನೇ ರುಚಿ ಸಿಗ್ತದಲ್ಲಪ್ಪ ಸ್ವೀಟ್ ಹಾಕಯ್ಯ ಹೇಳ್ತಿರ ನಾನು ಮನೆ ಸ್ವೀಟ್ ಮಾಡ್ದಾರಯ್ಯ ಮಾಡ್ದೆ ಇನ್ಯಾರು ಮಾಡ್ಕೊಟ್ಟು ಪಾಯಸ ಮಾಡಳು. ನಮ್ಗೆ ಬೂಂದಿ ಸಿಕ್ತಿದ್ ಯಾವಾಗ ಅಂತಂದ್ರೆ ಊರಲ್ಲಿ ಮದುವೆ ಗಿದುವೆ ಆದಾಗ ಪೊರಾಗಿರ ಆದಾಗ ರವೆ ಪಾಯ್ಸ ಬೂಂದಿ ಸಟಕದಲ್ಲಿ ತಂದು ಹಾಕ್ಬಿಡೋರು ಕವ್ವಾಡ್ ಇರೋದೆ ಏನ್ ಬೂಂದಿ ಉದುರ್ಸ್ಕೊಂಡ್ ಹೊಟ್ಟೋಗರು ಆ ಎಲೆ ಮೇಲೆ ಹಾಕ್ಬಿಟ್ರೆ ಏನ್ ಸ್ವರ್ಕಾಂಡ್ ಸ್ವರ್ಕಾಂಡ್ ಅದಾಗೆ ಅನ್ನಕ್ಕಿಂತ ಅದೇ ಜಾಸ್ತಿ ತಿನ್ಕೊಂಡ್ಬಿಡ್ತೀವಿ. ಪ್ರಪಂಚದಾಗೆ ಅವ್ವ ಮಾಡಿರೋ ಅಡುಗೆನೆಯೇ ಕೊನೆ ತನಕ ಗೆಪ್ತಿ ಮಾಡಿಕೊಳ್ಳೋದು. ಯಾಕೆಂದ್ರೆ ಚಿಕ್ಕ ವಯಸ್ಸಿನಾಗೆ ಏನು ಚಂದಮಾಮನ್ನ ತೋರಿಸ್ಕೊಂಡು ತಿನ್ಸಕ್ಕಿಲ್ವೇನಪ್ಪ ಅವ್ವ, ಅದು ಗೆಪ್ತಿ ಇರ್ತದೆ ಯಾವಾಗ್ಲೂ. ನೀ ಹೇಳ್ದಂಗೆಯ ಈ ನಾಲ್ಗೆಯ ರುಚಿ ಹತ್ತದೆ ಅವನ ಕೈ ಅಡುಗೆ ಹೌದಲ್ವಾಪ. ಹಂಗಾಗಿ ನಮ್ ಕಮಲಕ್ ಕೇಳ್ದಂಗೆ ಬೇರೆ ಯಾರೇ ಅಡುಗೆ ಮಾಡಿದ್ರು ಅಲ್ಲಿಗೆ ಲೆಕ್ಕ ಆಗ್ತದೆ ಮನ್ಸು ಇಲ್ವಾ. ಹೌದು ನೋಡಪ್ಪ, ಈಗ ಅಡ್ದವ್ವ ಅಂತಂದ್ರೆ ಪಿರುತಿ ಜಾಸ್ತಿ ಅಲ್ವಪ್ಪ. ಅದೇ ನಮ್ಮ ಮಗುನ ಸರಿಯಾಗಿ ನೋಡ್ಕತ್ತಲ್ಲ ನಮ್ಮ ಅಣ್ಣ ತಮ್ಮ ಅಂತಂದ್ರೆ ಹೆಂಗ ಹೇಳ್ತಾಳೆ ಅಂತಂದ್ರೆ, ಒಡ ಹುಟ್ಟದವ್ರಿಗೆ ಬಡ ಜಾಲಿ ಮುಳ್ಳಾದ, ಅಡೆದವ್ವಾಗೆ ಈದ ಹುಲಿಯಾದ, ನನ್ನ ಅಣ್ಣ ಮಡದಿಗೆ ಮಾಣಿಕ್ಯದ ಅರುಳಾದ ಅಂತ. ಹೆಂಗಿದ್ದದು ಚೆನ್ನಾಗದೆ ಅಲ್ವಾ. ಅದೇ ಅಂದ್ರೆ ಹೆಂಡತಿ ಪ್ರೀತಿ ಕೊಟ್ಬಿಟ್ಟು ಪ್ರೀತಿ ಕೊಟ್ಟವಳನೆ ದೂರ ತಳ್ಳಿಬಿಡೋದು ಎಳತನದಿಂದ. ಹಂಗ್ ಮಾಡ್ಬಿಡ್ತಾರೆ, ಹಂಗ್ ಮಾಡಬಾರ್ದು. ಹೆಂಡ್ತಿನ ಪ್ರೀತಿ ನೋಡ್ಕೋಬೇಕು, ಅವನು ಪ್ರೀತಿ ನೋಡ್ಕೋಬೇಕಪ್ಪ. ಎಲ್ಲ ದಾರೆ ಇರೋದಿಲ್ವಾ. ಅಬ್ಬ ಅರ್ಕಲ್ ಸೀರೆ ಉಟ್ಕೊಂಡು ನನ್ನ ಐದ ಇಸ್ಕೂಲ್ ಹೋಗ್ಲಿ ಅಂತ ಅನ್ಬಿಟ್ಟು ಸಾಲ ಸೋಲ ನಾಡು ಮಾಡಿ ಅವಳಗ ಅವನಿಗೆ ಚಡ್ಡಿ ಅವಂಗ ಅಂಗಿ ಎಲ್ಲ ತಕ್ಕೊಟ್ಟಿರೋದಿಲ್ವ ಬಾ. ಹಾ, ಅವಳನ್ನ ಪ್ರೀತಿ ನೋಡ್ಕೋಬೇಕು ಅಂತಾಳೆ. ಏನಾದ್ರು ಬಾಯಿ ತಪ್ಪಿ ಸಿಟ್ಟು ಮಾಡ್ಕೊಂಡು ಸಹಿಸ್ಕೋಬೇಕು ಹೌದು ಅಲ್ವಾ. ಅಯ್ಯ ನೀನ್ ಹಂಗಂತೀಯ ಅಂತ ಅನ್ಬಿಟ್ಟು ಕೈ ಎತ್ಕೊಂಡು ಹೋಗ್ಬಾರ್ದು, ಹಂಗೆಲ್ಲ ಮಾಡಬಾರ್ದು. ಚಂದಾಗಿ ಹೇಳ್ದೆ ಕಣಣ್ಣ, ಪದ ಚಂದಾಗಿತ್ತು. ನೀ ಹೇಳಿದ ಮಾತು ಚಂದಾಗಿತ್ತು ಅಂದ್ರೆ ಅವನ್ನ ಸದಾಕಾಲ ಗೆಪ್ತಿಗೆ ಇಟ್ಕೋಬೇಕು ಅಲ್ವಾ. ತೊಟ್ಲಾಗ ಹಾಕಿ ಮಗನ ತೂಗಿ ಮನಗ್ಸೋಳು ಅವಳೆಯ, ಆಮೇಲೆ ಆ ಮಗಗೆ ಶಿಕ್ಷಣ ಕೊಟ್ಟು ಅವನನ್ನ ಜಗತ್ನಲ್ಲಿ ನಿಲ್ಸೋಳು ಅವಳೆಯ ಅಲ್ವಪ್ಪ. ಅಂದ್ರೆ ಅಂತಂದ್ರೆ ಅದು ಹೆಸರು ಅಷ್ಟೇ ಅಲ್ಲ ಕವ, ಆಕಾಶ ಶಕ್ತಿ ಶಕ್ತಿ ಅದು ನೋಡು ಜಯಣ್ಣ. ಈಗ ತೊಟ್ಲಾಗಿ ತೂಗಾಗ ಈ ಮಕ್ಕಳ ಮೈ ಮೇಲೆ ಏನ್ ಹಾಕ್ದಾರಪ್ಪ, ಯಾವ್ದೋ ಸಿಟಿ ಅಂತಂದಿರೋ ರಗ್ಗು ಪಗ್ಗು ಹಾಕೋದಿಲ್ಲ. ಅವ್ವ ಊಟಗಳ ಕಾಟನ್ ಸೀರೆ ಅಂದ್ರೆ ಅದು ಹಾಕ್ಬಿಟ್ರೆ ಅವ್ವ ಅಂದ್ರೆ ರಕ್ಷಣೆ ಕಯ್ಯ. ಹೊಟ್ಟೆ ಒಳಗ ಹೆಂಗಿರ್ತದ ಮಗು, ಈಚೆಗೂ ಹಂಗ ಇರ್ಬೇಕು ನನ್ ಮಗು ಅನ್ಬಿಟ್ಟು ಕಾಪಾಡ್ತಾಳೆ ಅಬ್ಬ ಅಲ್ವಾ. ಹೇಳಲ್ವೇನಣ್ಣ, ಈಗ ಪ್ರಪಂಚದಾಗೆ ಚಿಕ್ಕ ವಯಸ್ಸಿನಾಗೆ ಬೀದಿಗೆ ಬಿದ್ದಿರೋ ಮಕ್ಕಳುಗಳು ಆ ಪ್ರೀತಿನೇ ಬೆಳೆಸ್ಕೊಂಡಿರಕ್ಕಿಲ್ವಂತೆ ಮನಸ್ಸಿನಲ್ಲಿ. ಅಂದ್ರೆ ಯಾರ್ಯಾರೆಲ್ಲ ಈಗ ಸಿನಿಮಾದಾಗೆಲ್ಲ ನಾವು ನೋಡ್ತೀವಲ್ಲ ರೌಡಿಗಳು ಅಂತ ಇರ್ತಾರಲ್ಲಪ್ಪ ಡಾನುಗಳು, ಅವ್ರ ಯಾರಿಗೂ ಕೂಡ ತಾಯಿಯ ಪ್ರೀತಿ ಸಿಕ್ಕಿರಕ್ಕಿಲ್ವಂತೆ. ಅಂದ್ರೆ ತಾಯಿಯ ಎದೆ ಹಾಲನ್ನ ಕುಡಿದು ಯಾರು ಬೆಳೀತಾರೆ ಅವರು ಯಾವತ್ತಿಗೂ ಆ ತರ ಸಮಾಜಕ್ಕೆ ಒಂಥರ ಏನು ಕೆಟ್ಟ ಕೆಲಸ ಮಾಡುವಂತ ವ್ಯಕ್ತಿಗಳಾಗಕ್ಕಿಲ್ಲ, ದುಷ್ಟರಾಗೋದಿಲ್ಲ. ಅಂದ್ರೆ ಯಾರು ತಾಯಿ ಪ್ರೀತಿನಲ್ಲಿ ಬೆಳೀತಾರೆ, ಮತ್ತೆ ತಾಯಿ ಯಾರಿಗೆ ರಕ್ಷಣೆ ಕೊಟ್ಕೊಂಡು, ಈಗ ನಾವು ಎಂಟೆ ಕೋಳಿ ನೋಡಿದ್ರೆ ಸುತ್ತ ಏನು ರೆಕ್ಕೆಯ ತೆಕ್ಕಬಿಟ್ಟು ಮರಿಯ ಹೆಂಗೆ ರಕ್ಷಣೆ ಮಾಡ್ಕೊಂಡಿರ್ತದೆ ಇಲ್ವಾ. ಅಲ್ಲೆಲ್ಲಾರು ಒಂದ್ ಸಣ್ಣ ಅದ್ದೇನಾರು ಆರ್ಬಿಟ್ರೆ ಮ್ಯಾಕೆ ಕುಂತ್ಕೊಬಿಡ್ತದೆ ಅಲ್ವಪ್ಪ. ಪಿರಾಣ ಅದ್ರದ್ದು ಹೋಗ್ಲಿ ಪಾಪ ಮಕ್ಕಳದ್ದು ಹೋಗ್ಬಾರ್ದು ಅಂತ. ಹಂಗೆ ತಾಯಿ ರಕ್ಷಣೆ ಮಾಡ್ಕೊಂಡು ಮಕ್ಕಳನ್ನ ಬೆಳೆಸ್ಕೊ ಬತ್ತಾಳಲ್ಲ, ಆ ತರ ರಕ್ಷಣೆನಲ್ಲಿ ಬೆಳೆದಿರೋರು ಯಾವತ್ತಿಗೂ ಒಳ್ಳೆ ಮನ್ಸರಾಯ್ತಾರಂತೆ. ಹ್ಞೂಕಪ್ಪ ನಿಜ. ಅದಕ್ಕೆ ಈ ಎದೆ ಹಾಲಿನ ಮಹತ್ವ, ತಾಯಿ ಮಹತ್ವ ಇವೆಲ್ಲ ಕೇಳಿದಾಗ ಏನು ಅನ್ನಿಸ್ತದೆ ಅಂತಂದರೆ, ಪ್ರಪಂಚದಾಗೆ ಮಗಿಗೆ ಕಾಣುವಂಥದ್ದು ಯಾವ್ದು ಯಾರು ಇದ್ರೆ ತಾಯಿ. ತಾಯಿನಕಪ್ಪ ಅದರಲ್ಲಿ ಎರಡನೇ ಮಾತು ಇಲ್ವೇ ಇಲ್ಲ ಜಯಣ್ಣ. ಇಲ್ಲ ನೋಡಪ್ಪ, ಈಗ ನಮ್ಮ ಗಂಡು ಮಕ್ಕಳಿಗೆ ತವರು ಅನ್ನೋದಿಲ್ಲ, ಹೆಣ್ಮಕ್ಳಿಗೆ ಮಾತ್ರ. ಅದ್ಯಾಕಣ ಇಲ್ಲ, ಎಲ್ಲಿದ್ದದವ್ವ ಗಂಡ್ ಮಕ್ಳಿಗೆ ತವರು ಅಂತ ಅಂದ್ರಲ್ಲ ಹೆಣ್ಮಕ್ಳಿಗೆ. ಇಬ್ರಿಗೂ ತವರು ಇರ್ತಿದೆ, ಗಂಡ್ ಮಕ್ಳು ತಂದೆ ತಾಯಿ ಮನೆಯಲ್ಲ ಇರ್ತಾರೆ, ಅವರು ಪೇಟೆ ದಿಕ್ಕು ಹೋಗಿರ್ತಾರೆ. ಏನಾದ್ರೂ ಅಲ್ಲಿಕವ್ವ, ತಾಯಿ ತವರು ಅಂದ್ರೆ ಅದು ಹೆಣ್ಮಕ್ಳಿಗೆ ಮಾತ್ರ ಸಂಬಂಧಿಸಿದ್ದು, ಆಯ್ತಾ? ನಮ್ ಕೇಳ್ಕೊಂಬಂದಿರೋದ್ ಹಂಗೆ ತಪ್ಪೋ ನೆಪ್ಪೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಆಲುಂಡ ತವರಿಗೆ ಏನೆಂದು ಆಡಲಿ, ಅದಲ್ಲಪ್ಪ ಅದು ಒಳದಂಡಲ್ಲಿರುವ ಕರೆಕಿಯ ಕುಡಿಯಂಗ ಹಬ್ಬಲ್ಲಿ ಅವರ ರಸಬಳ್ಳಿ. ಎಂತ ಮಾತಯ್ಯ, ರಸಬಳ್ಳಿ ಅಂತಂದ್ರೆ ಏನು, ಚೆನ್ನಾಗಿ ದಷ್ಟಪುಷ್ಟವಾಗಿರೋ ಬಳ್ಳಿ ಅಲ್ಲ, ಸಂತಾನಕವ ವಂಶ ಪಾರ. ನಮ್ಮ ಅಪ್ಪನ ಮನೆ ಸಂತಾನ, ನಮ್ಮ ಅವ್ವನ ಮನೆ ಸಂತಾನ ಬೆಳಿಬೇಕು ಅಂತ ಇನ್ನೊಂದು ಹೆಣ್ಣು ಬಯಸ್ತಾಳೆ ಆ ಮನೆಯಿಂದ ಹೋದ ಹೆಣ್ಣು ಬೇರೆ ಮನೇಲಿ. ತನ್ನ ಮನೆ ಯೋಚನೆ ಮಾಡೋದಿಲ್ಲ ಗಂಡನ ಮನೆಯ. ಹಬ್ಬಲಿ ಅವರ ರಸಬಳ್ಳಿ ನನಗೆ ಸುಖವಾಗಿ ನೋಡ್ಕೊಳ್ತಲ್ಲ ಆ ತವರು, ಆ ಮನೆ ಚೆಂದಾಗಿರ್ಲಿ ಸುಖವಾಗಿರ್ಲಿ ಅಂತ ಬಯಸ್ತಾಳೆ ಆ ಹೆಣ್ಣು. ಅಲ್ವಪ್ಪ, ಈಗ ನೋಡಪ್ಪ, ಎಲ್ಲೇ ಒಂದ್ ಕಡೆ ನಾವು ಹೋದ್ರು ಈ ವಿಚಾರಗಳನ್ನ ಕೇಳೇ ಕೇಳ್ತೀವಿ. ಈಗ ಕುಟುಂಬದಾಗೆ ತಾಯಿ ಇರಬೇಕು, ಮತ್ತೆ ಎಷ್ಟೋ ಕಡೆಗಳಲ್ಲಿ ಈಗ ನಮ್ಮ ಕಡೆ ಎಲ್ಲ ಏನೋ ತಂದೆ ಅಂದ್ರೆ ಸಮಾಜ ಅಂತಾರಲ್ಲ, ಅದಕ್ಕೇನು ಸಂಸ್ಕೃತದಾಗ ಹೇಳ್ತಾರಲ್ಲಪ್ಪ, ತಂದೆಗೆ ಏನಂತಾರೆ ಸಂಸ್ಕೃತದಾಗ, ಪಿತೃ. ಅದರ ಪಿತೃಪ್ರಧಾನ ಸಮಾಜ ಇದ್ದಂಗೆ ಮಾತೃಪ್ರಧಾನ ಸಮಾಜ, ತಾಯಿಗೆ ಮಾತೃ ಅಂತಾರಲ್ಲ, ಅದೈತಂತೆ. ನಮ್ಗೆ ನಾನು ಈ ಶಿವಮೊಗ್ಗ ಪೇಟೆ ಕಡೆಗೆ ಹೋಗಿದ್ದೆ, ಅಲ್ಲಿ ಒಬ್ರು ಮನೆಗೆ ಹೋಗಿದ್ದೆ. ಅವರು ಏನೋ ಅವರೇ ನಡೆಸ್ತಾ ಇದ್ದಿದ್ದು ಇಡೀ ಮನೆಯ, ಗಂಡು ಮಕ್ಕಳು ಎಲ್ಲರೂ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ರು. ಅವ್ರ ಅಜ್ಜಿದ ಹೇಳೋರು, ಆಗಿನ ಕಾಲದಾಗೇನೆ ಅವ ಅಜ್ಜಿ ಸಿಟಿಯಿಂದ ಒಂದು ಪೇಪರ ತರಿಸೋದಂತೆ. ಏನಪ್ಪ ನ್ಯೂಸ್ ಪೇಪರ್? ಹಾ, ಈಗೇನೋ ಸರ್ಕಾರದವ್ರು ಹೇಳ್ತಾವ್ರಂತಲ್ಲ, ಪ್ರತಿ ದಿವಸ ಪೇಪರ್ ಓದ್ಬೇಕು ಶಾಲೆನಲ್ಲಿ ಅಲ್ವಾ, ಏನೋ ಓದೋದು ಏನೋ ಮಕ್ಳು ಕಲ್ತು ಉದ್ದಾರ ಆಗ್ಲಿ ಅಂತ. ಅವರು ಪೇಪರ ತರಿಸ್ಬಿಟ್ಟು ಮಕ್ಕಳನ್ನೆಲ್ಲ ಸುತ್ತಕ್ಕೂ ಕೂರಿಸ್ಕೊಳ್ಳೋದಂತೆ. ಯಾರನ್ನ? ಮಕ್ಕಳನ್ನ. ಹಿರಿಯ ಮಗ ಪೇಪರ ಓದ್ಬೇಕು, ಗಟ್ಟಿಯಾಗಿ ಓದ್ಬೇಕು, ಸುತ್ತ ಕೇಳಿಸ್ಕೋಬೇಕು ಪ್ರತಿ ದಿವಸ ಅಂತ ಕಾರಣ ಅವ್ರ ಅಜ್ಜಿ ಮಾಡ್ತಾ ಇದ್ದಿದ್ದು. ಯಾವಾರ ಏನು ತೇಜಿ ಏನದೆ, ಯಾವ ಬೆಳೆಗೆ ಏನು ರೇಟ್ ಅದೆ, ಮಾರುಕಟ್ಟೆನಲ್ಲಿ ದರ, ಅದು ಓದ್ಬೇಕಿತ್ತಂತೆ. ಸುಭಾಷಿತದಿಂದ ಹಿಡಿದು ಕೊನೆ ತನಕ ಓದಿದ ಮೇಲೆ ಅವ್ರು ಹೇಳೋದಂತೆ, ಮಕ್ಕಳ ಹಿಂಗಿಂಗದೆ ಪ್ರಪಂಚ ಅಂತ ಹೇಳ್ಬಿಟ್ಟು ಬರ್ಕಾಸ್ತ್ ಮೀಟಿಂಗು. ಹಾ, ಪ್ರತಿ ದಿವಸ ಮಾಡೋದಂತ ಅಜ್ಜಿ, ಪ್ರತಿಯೊಂದನ್ನು ಲೆಕ್ಕಾಚಾರ. ಅವನು ಬರಿಬೇಕು ಬಂದು ಕುಂತ್ಕೊಂಡು. ಅವ್ರು ಹೇಳೋರು, ನಮ್ಮ ಅಜ್ಜಿ ಇದ್ದಿದ್ದಕ್ಕೆ ಇಡೀ ಮನೆ ಉಳಿತು ನಮ್ದು ಅಂತ. ಅಲ್ವಪ್ಪ, ಅಂದ್ರೆ ಅಲ್ಲಿ ಗಂಡಸ್ರದ್ದೇನು ಕೆಲಸ ಇಲ್ಲ ಅಂತಲ್ಲ, ಆ ಇಡೀ ಸಂಸಾರನ ಒಂಥರ ಏನು ಹೇಳ್ತಾರಪ್ಪ ಅದಕ್ಕೆ, ಈಗ ನೀನು ಕುಂಬಾರಣ್ಣ ಮಡಕೆ ಮಾಡ್ತಾನಲ್ಲ ನೋಡಿದ್ಯಾ, ಅದು ಮಧ್ಯದಾಗ ತಿರುಗ್ತದಲ್ಲ ಗುಂಬ, ಆ ಥರ ತಾಯಿ ಅಥವಾ ಹೆಣ್ಮಕ್ಳಿದ್ರೆ ಇಡೀ ಕುಟುಂಬನ ತನ್ನ ಸುತ್ತ ತಿರುಗಿಸ್ಕೊಂಡು, ಅಂದರೆ ಕುಟುಂಬನ ಮುಂದುವರೆಸ್ಕೊಂಡು ಅಭಿವೃದ್ಧಿ ಮಾಡ್ಕೊ ಹೋಗ. ನೋಡು ಜಯಣ್ಣ, ಈಗ ನಮ್ಮ ಮನೇಲೇ ನೋಡ್ಕೊಳ್ಳಮ್ಮಕ್ಕಪ್ಪ, ಈಗ ನಮಗೆ ದುಡ್ಕೊಂಬತ್ತೀವಿ, ಏನೋ ಎಲ್ಲಿ ನಾವು ಬೆಳೆದ ಬೆಳೆನ ಮಾರುಕಟ್ಟೆಗೆ ತಗೊಂಡು ಹೋಗ್ಬಿಟ್ಟು ಮಾರ್ಕೊಂಬತ್ತೀವಿ, ಆಯ್ತಾ? ಇಡೀ ಕುಟುಂಬ ನಿರ್ವಹಿಸೋರು ಯಾರಪ್ಪ ಮನೇಲಿ? ಯಾರು ಹೇಳು? ನಮ್ಮ ಹೆಂಡತಿ, ನಮ್ಮ ಹಿರಿ ಮಗಳು, ನಮ್ಮವ್ವ ಇದ್ರೆ ನಮ್ಮವ್ವ ಅಲ್ವಪ್ಪ. ಹಂಗೆ ಹೆಣ್ಮಕ್ಳಿಗೆ ಈ ಅದೇನೋ ಹೇಳ್ತಾರಲ್ಲವ ಸಿಟಿದಕ್ಕೆ ಮ್ಯಾನೇಜ್ಮೆಂಟ್, ಅದನ್ನ ಮಾಡೋದೆಲ್ಲ ಹೆಣ್ಮಕ್ಳಿಗೆ. ಹಿಂದಿನ ಕಾಲದಾಗೆ ಹೇಳ್ತೀನಿ ಕೇಳು, ಬಹು ಕಷ್ಟ ಇತ್ತು ಹೆಣ್ಮಕ್ಳಿಗೆ. ಯಾಕೆಂದ್ರೆ ಬೆಳಗಾನ ಎದ್ದು ನೀರ ತಕ ಬರ್ಬೇಕಿತ್ತು, ಮತ್ತೆ ಒಲೆ ಇರ್ತಿತ್ತು, ಹಸಿ ಸೌದೆ, ಮತ್ತೆ ಎಲ್ಲೋ ಒಂದ್ ಕಡೆ ಗಾಳಿ ಬೆಳಕು ಏನೂ ಇಲ್ಲದ ಜಾಗದಲ್ಲಿ ಆ ಸೌದೆಯ ಹಚ್ಚಿಬಿಟ್ಟು ಆ ಹೊಗೆ ಕುಡ್ಕೊಂಡು ಅಡುಗೆ ಮಾಡಬೇಕಿತ್ತು. ಹಣ ಇವತ್ತಿನ ಕಾಲದಾಗೆ ಪಟಕ್ ಅನ್ನಿಸ್ಬಿಟ್ಟು ಇದೇನ ಗ್ಯಾಸ್ ಸ್ಟವ್ ಬಂದದಲ್ಲ, ಹಂಗೆ ಮಾಡೋಕಾಯ್ತಿತ್ತ? ಈ ದ್ವಾಸೆ ಬೇಕು ಅಂದ್ರೆ ಈಗ ನೀನು ಆಸೆ ಪಟ್ಟರು ದ್ವಾಸೆ ಅಂತ 24 ಗಂಟೆ ಮುಂಚೆ ಅದಕ್ಕೆ ಸಿದ್ಧತೆ ಮಾಡ್ಕೋಬೇಕಿತ್ತು. ಹಿಂದಿನ ಕಾಲದಲ್ಲಿ ಹಿಂಗಾಗಿ ಅವ ಹೆಣ್ಮಕ್ಳಿಗೆ ಎಲ್ಲ ಈ ಎದೆಗೂಡಿನ ಸಮಸ್ಯೆ, ಅದೇನೋ ಅಸ್ತಮಾ ಅಂತಾರಲ್ಲ, ಪಾಪ ಅದು ಗೊತ್ತೇ ಆಯ್ತಿರ್ಲಿಲ್ವಂತೆ ಕಣಣ್ಣ, ಹೆಣ್ಮಕ್ಳು ಪಾಪ ಮಕ್ಕಳು ಚೆಂದಾಗಿರ್ಲಿ, ಆಮೇಕಿಂದ ಗಂಡು ಚೆಂದಾಗಿರ್ಲಿ, ಅತ್ತೆ ಮಾವ ಚೆಂದಾಗಿರ್ಲಿ ಅಂತ ಊದ್ಗುಳ್ವೆ ತಕ ಊದಿ ಊದಿ ಊದಿ ಅದು ಒಂದೇ ಅಲ್ಲ, ಈ ಒಲೆ ಬಚ್ಲು ಮನೆ ಅಲ್ಗೂ ಸೌದೆ ಎಲ್ಲ ಕಡೆ ಊದಿ ಊದಿ ಅದೇ ಗಾಳಿಯ ಉಸಿರಾಡಿ ಉಸಿರಾಡಿ ಎಲ್ಲ ನೋಡಿದ್ರು ಶ್ವಾಸಕೋಸದ್ದು ಸಮಸ್ಯೆ. ಅದೇನಪ್ಪ ಆಸ್ತಮಾ ಅನ್ನೋದಂತೆ ಗೂರ್ಲು ದಮ್ಮು ಅಂತ ಹೇಳೋರಲ್ಲ ಪಾಪ, ಎಷ್ಟೋ ಜನ ಹೆಣ್ಮಕ್ಳು ಈ ಕಾಯಿಲೆಯಿಂದಲೇ ನರ್ಲಾಡಿ ನರ್ಲಾಡಿ ಸತ್ತೋಗ್ಬಿಟ್ಟವ್ರೆ ಈ ಹೆಣ್ಮಕ್ಳದು. ಅದು ಅಷ್ಟೇ ಅಲ್ಲ ಕಣ್ಜಯ್ಯಣ್ಣ, ಪಾಪ ನಮ್ಮ ಹಳ್ಳಿದ್ದಕ್ಕೆ ಇರೋ ಕಾಯಿಲೆ ಹೇಳಕತ್ತನೇ ಇರ್ನಿಲ್ಲ ಕಯ್ಯ, ಯಾಕಂದ್ರೆ ಎಲ್ಲ ಪ್ಯಾಟಾಗ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ, ಗಂಡನ ಹತ್ರ ಕಾಸಿದ್ದು ಐಕ ಕಷ್ಟ ಪಡ್ತವೆ ಅನ್ಬಿಟ್ಟು ಹೇಳ್ಕಳ್ದು ಹೇಳ್ಕಳ್ದೇನೆ ಇಡೀ ಕುಟುಂಬಕ್ಕೆ ತ್ಯಾಗ ಮಾಡ್ಕೊಂಡವ್ರು ಹೊಟ್ಟೋಗ್ಬಿಟ್ಟ. ಅದಕ್ಕ ಯಾರೋ ಹೇಳ್ತಿದ್ರು ಕಣ್ಣ, ಈ ಅಸ್ತಮಾ ದಮ್ಮು ಶ್ವಾಸಕೋಸದ್ದು ಕಾಯಿಲೆ ಬರ್ತದಲ್ಲ ಅದಕ್ಕೂ ಒಂದ್ ದಿನ ಇದ್ದದಂತೆ. ಈಗ ನೋಡಪ್ಪ ಪ್ರಪಂಚದಾಗೆ ಮಾಲಿನ್ಯ ಬೋ ಜಾಸ್ತಿ ಆಗ್ಬಿಟ್ಟದೆ, ಹಿಂದೆ ಒಲೆ ಮುಂದೆ ಕೂತ್ಕೊಂಡು ಹೊಗೆ ಕುಡಿತಿದ್ರು, ಈಗ ಹೆಂಗಾಗದೆ ಪ್ರಪಂಚ ಅಂತ ತಲೆ ಹೊರಗಾಕಿದ್ರೆ ಸಾಕು ಹೊಗೆಯೇ ಮುತ್ಕೋತದೆ. ಅದೆಲ್ಲಿ ನೋಡಿದ್ಯಾ ಕೇಳಿದ್ಯಾ, ಭಯಂಕರ ಮಾಲಿನ್ಯ ಆಗ್ಬಿಟ್ಟದಂತೆ. ಈ ಬೇಸಿಗೆ ಕಾಲದಲ್ಲಿ ಸುತ್ತಮುತ್ತ ಇರೋ ಎಲ್ಲ ಬೆಳೆ ಕಳೆ ಎಲ್ಲದಕ್ಕೂ ಬೆಂಕಿಯ ಕೊಟ್ಬಿಟ್ಟು ಇಡೀ ದೆಹಲಿ ಪೂರ್ತಿ ಬರೀ ಗಾಳಿ ತುಂಬ್ಕೊಬಿಡದಂತೆ, ಹೊಗೆ ಗಾಳಿ, ಅದು ಇಡೀ ದೆಲ್ಲಿನೇ ಅಡಿಗೆ ಮನೆ ಆಗ್ಬಿಡದಂತೆ. ಹಂಗೆ ಎಲ್ಲ ಕಡೆನೂ ಅದೇ ಸಮಸ್ಯೆ ಕಣಣ್ಣ. ವಾತಾವರಣದಾಗೆ ನೋಡು, ಬರೀ ವಾಹನದ ಹೊಗೆ, ಈ ಮಾಲಿನ್ಯದ ಹೊಗೆ, ಬಿಸಿ ಜಾಸ್ತಿ ಎಲ್ಲ ಆಗಿ ಮನುಷ್ಯರಿಗೆ ಶ್ವಾಸಕೋಸದ ಸಮಸ್ಯೆ ತುಂಬ ಜಾಸ್ತಿ ಆಗ್ಬಿಟ್ಟದೆ. ಅದಕ್ಕೆ ಏನ್ ಮಾಡ್ಬೇಕು, ಕೋವಿಡ್ ಟೈಮ್ನಾಗ ಹಾಕಂತಾರಲ್ಲ ಮಾಸ್ಕ್, ಅದು ಹಾಕಬೇಕು. ಶುದ್ಧವಾದ ಗಾಳಿಯ ತಕೊಳಕ್ಕೆ ಗಿಡ ಮರ ಬೆಳೆಸ್ಕೋಬೇಕು, ಮತ್ತೆ ಮನೇನ ಸ್ವಚ್ಛವಾಗಿ ಮಡಿಕೋಬೇಕು, ಏನೋ ಗಾಳಿ ಪಾಳಿ ಎಲ್ಲ ಚೆಂದಾಗಿ ಬರಬೇಕು. ಈಗೆಲ್ಲ ಅಸ್ತ್ರ ವಲಯ ಅಂತ ಬಂದದೆ ಗೊತ್ತಾ, ಅಸ್ತ್ರದ್ರೆ ವಲಯ ಅಸ್ನಿಲ್ಲ ಅಂದ್ರೆ ಅಸ್ತ್ರ ವಲಯ ಅಂತ ಭಾರತೀಯ ಸಂಶೋಧನಾ ಸಂಸ್ಥೆ ಅಂತ ಬೆಂಗಳೂರು ಪೇಟೆನ ಕರ್ಕ ಹೋಗಿದ್ನಲ್ಲ ನಿನ್ನ ಯಶವಂತಪುರದಾಗ ಐತಲ್ಲ, ಅಲ್ಲಿ ಅಭಿವೃದ್ಧಿ ಮಾಡೋರು ಅಸ್ತ್ರ ವಲೆ ಅಂತ. ಒಂದ್ ಕಡೆ ಏನ ಸೌದೆಯ ಒಟ್ಟಿದ್ರೆ ಮೂರ್ ಒಲೆ ಉರಿತತೆ. ಬೆಂಕಿ ಚಂದಾಗಿರ್ತೈತೆ ಅಂತವ ಮನೇನ ಕಟ್ಕೋಬೇಕು. ಆಮೇಲೆ ಈ ಉರುವಲು ಸೌದೆ ಇವನ್ನೆಲ್ಲ ಹೊಸಿ ಕಡಿಮೆ ಮಾಡ್ಕೋಬಿಟ್ಟು ಈ ಸರ್ಕಾರದವ್ರೇ ಕೊಡ್ತಾರಲ್ಲ ಗ್ಯಾಸು, ಆಮೇಕಿಂದ ಆ ಗ್ಯಾಸ್ ಹಾಕ್ಬೇಕು ನಮ್ಗ ಮಡಿಕೊಂಬಿಟ್ರೆ ಮುಖನವ ಗೋಬರ್ ಗ್ಯಾಸ್ ಎಲ್ಲ ಬರ್ತದಲ್ಲ ಅದ್ರಾಗ ಮಾಡ್ಕೊಂಡ್ರೆ ಮಾಲಿನ್ಯ ಇರಕ್ಕಿಲ್ಲ, ಶ್ವಾಸಕೋಸದ ಸಮಸ್ಯೆ ಇರಕ್ಕಿಲ್ಲ. ಬಿಡು ಕಂಜಯ್ಯ, ಒಳ್ಳೇದೇ ಆಯ್ತು. ಟೇಮ್ ಆಯ್ತಾ? ಈಗ ಟೇಮ್ ಆಗಿ ಆಗ್ಲಿ ಬಿಡು, ಅದಕ್ಕೇನಂತೆ ಏನು ಅಂತಂದ್ರೆ ಯವ್ವ ಅದೆಲ್ಲ ಅಪ್ಪ ಎಲ್ಲ ಮಾತಾಡ್ತಿದ್ವಲ್ಲಪ್ಪ, ನಾನು ಈಗ ಕುಂತ್ಕೊಂಡು ಒಂಚೂರು ಜೀಸ್ತಿದ್ದಿ ಬರಿತಿದ್ದಿ ಅದು ಅದೇನೋ ಇದಂತಾರಲ್ಲವ್ವ, ನಮ್ಮ ಇದನ್ನಿಗೆ ತೋರಿಸ್ತಿ ನೋಡಪ್ಪ ಹಿಂಗೆ ಬರ್ದೆ ಚೆನ್ನಾಗಿ ಬರೆದಿದೆ ಮುಂದುವರಿಸು ಅಂತಂದ. ಅದಕ್ಕೆ ಅವನ ಬಗ್ಗೆ ಒಂಚೂರು ಏನೋ ಬರ್ದಿನ ಹೇಳ್ಬಿಡ್ಲೆ ಜಯಣ್ಣ. ಹೇಳಪ್ಪ. ಮುಂಗೋಳಿ ಕೂಗಿಗೆ ಎಚ್ಚರಾದವ್ವ, ಕದವ ತೆಗೆದು ಅದವಾದ ಮುಂಗಾಳಿಗೆ ಮೈಯೊಡ್ಡಿ, ಭೂತಾಯಿಗೆ ಸಣ್ಣು ಮಾಡಿ ಉಡಿಮಣ್ಣ ಒಂದಿಡಿ ತೆಗೆದು ತೋಳ ತುದಿಯವರೆಗೂ ನೇವರಿಸಿ, ಇಡಿಗಲ ಹಿಡಿದು ಧರೆಯ ರಜವ ಗುಡಿಸಿ, ರಂಗೋಲಿ ಚಿತ್ತಾರವ ಬಿಡಿಸಿವಾಗಲೇ ಕೊಟ್ಟಿಗೆಯ ಕಾಮಜೇನು ಅಂಬಾ ಎನ್ನುವ ಸದ್ದು, ಅಜ್ಜನ ಮುಗ್ಗುಲಲ್ಲಿದ್ದ ರೇಡಿಯೋ ಸ್ವರಾಲಾಪಿಸುತ್ತಿತ್ತು, ಅಪ್ಪನ ಕೈಗಂಟಿದ ಹಸು ಕರುಗಳ ಬಿಸಿ ಗಂಜಲ ಸಗಣಿ ಸ್ವರ ಗೈಯುತ್ತಿತ್ತು ರೈತರಿಗೆ ಸಲಹೆ, ಸೂರ್ಯನುಟ್ಟುವ ಮೊದಲೇ ಬೆಳಗಿನ ಮುನ್ನುಡಿ, ಊರ ಜನರ ಗದ್ದಲ ಗಿರಿ ಗಹ್ವರ ಗಿಡ ರೆಂಬೆ ಕೊಂಬೆಗಳಲ್ಲಿ ಮರುಜನ್ಮದ ಮಾರ್ದನಿ, ಮಾಗಿ ಚಳಿಯ ಕೊರೆತಕ್ಕೆ ರಗ್ಗೊದ್ದಿ ಮುದುಳಿದ ದೇಹಕ್ಕೂ ಗೀತೆ ಮಾತುಗಳ ಚೈತನ್ಯ, ಗಾಳಿ ಉಯ್ಯಾಲೆಯ ತೇಲಿ ಬಂದ ತಿಳಿಹಾಸ್ಯ, ಎಲ್ಲದಕ್ಕೂ ಕಿವಿಯಾಂತು ತಮ್ಮಷ್ಟಕ್ಕೆ ತಾವೇ ದಿನದ ಉಜ್ಜುಗದಲ್ಲಿ ಎಲ್ಲರೂ ತಲ್ಲೀನ, ಲಿಂಗಣ್ಣನ ಪೆಟ್ಟಿ ಹೋಟೆಲಿನ ಹೊಗೆಗೂಡಿನಿಂದ ಭತ್ತದ ಹೊಟ್ಟಿನ ಹೊಗೆ ಬೆಂಕಿ ಸಮೇತ ಉಗುಳುತ್ತಿತ್ತು ಹಾಸುಗಲ್ಲಲ್ಲಿ ಕೂತ ಚಳಿಗೆ ಚಳುವಳಿ, ಧಿಕ್ಕಾರವೆಂಬಂತೆ ಬುಸು ಬುಸು ಹೊಗೆ ಇಡ್ಲಿ ಒಬ್ಬೆಯ ಆವಿಯ ಸುರುಳಿಯೂ ಕಾಂಪಿಟೇಷನ್ಗೆ ಬಿದ್ದ ಹಾಗೆ ಆಗಸ ನೋಡುತ್ತಿದ್ದವು,

ಸಕ್ಕರೆ ಕಾರ್ಖಾನೆಗಳ ಯಂತ್ರೋಪಕರಣಗಳಲ್ಲಿ ಸ್ವಲ್ಪ ಮಾರ್ಪಾಟು ಮಾಡಿ ಈ ಗಡ್ಡೆಯನ್ನು ಸಕ್ಕರೆ ತಯಾರಿಕೆಗೆ ಬಳಕೆ ಮಾಡಬಹುದು. ಗಡ್ಡೆಯನ್ನು ಸ್ವಚ್ಛಗೊಳಿಸಿ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿ ಡೆಫ್ಯೂಸರ್ ಘಟಕದಲ್ಲಿ ರುಬ್ಬಲಾಗುತ್ತೆ. ಅದರಲ್ಲಿರುವ ಸಕ್ಕರೆ ಅಂಶವನ್ನು ಬಿಸಿ ನೀರಿನಿಂದ ಹೊರತೆಗೆದು ಕಬ್ಬಿನ ರಸದಂತೆ ಸಂಸ್ಕರಿಸಿ ಸಕ್ಕರೆ ತಯಾರಿಸಲಾಗುತ್ತೆ. ಸಕ್ಕರೆ ಗಡ್ಡೆಯ ಸಂಸ್ಕರಣೆಯನ್ನು ಪ್ರತ್ಯೇಕವಾಗಿ ಕೈಗೊಳ್ಳದೆ ಕಬ್ಬಿನೊಂದಿಗೆ ಕೈಗೊಳ್ಳಬೇಕು. ಕಾರಣ, ಕಬ್ಬಿನಂತೆ ಸಕ್ಕರೆ ಗಡ್ಡೆಯಿಂದ ಗುಣಮಟ್ಟದ ಸಿಪ್ಪೆ ದೊರೆಯೋದಿಲ್ಲ, ಕೇವಲ ತಿರುಳು ಮಾತ್ರ ಸಿಗುತ್ತೆ. ಆದರೆ ಈ ತಿರುಳು ಇಂಧನವಾಗಿ ಬಳಕೆ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ವಿದ್ಯುತ್ ಅಥವಾ ಕಲ್ಲಿದ್ದಲನ್ನು ಇಂಧನವನ್ನಾಗಿ ಬಳಸಬೇಕಾಗುತ್ತೆ. ತಿರುಳನ್ನು ಪಶು ಆಹಾರ ಮತ್ತು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸ್ಕೊಳ್ಬಹುದು. ಪ್ರಸಕ್ತ ಭಾರತದಲ್ಲಿ 60 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆದು ಅಂದಾಜು 350 ದಶಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಮಾಡಲಾಗ್ತಾ ಇದೆ. ಆದರೆ ಇದರಷ್ಟೇ ಪ್ರದೇಶದಲ್ಲಿ ಸಕ್ಕರೆ ಗಡ್ಡೆಯ ಬೇಸಾಯವನ್ನು ಕೈಗೊಂಡಲ್ಲಿ 500 ದಶಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಮಾಡಬಹುದಾಗಿದೆ. ಈ ಬೆಳೆಯಿಂದ ಭೂಮಿಗೆ ವಿಶ್ರಾಂತಿ ಲಭಿಸೋದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸಬಹುದಾಗಿದೆ. ಮಹಾರಾಷ್ಟ್ರದ ಇಸ್ಲಾಂಪುರ ಹಾಗೂ ಜಾಲನಾ ಕಾರ್ಖಾನೆಗಳಲ್ಲಿ ಕಬ್ಬಿನೊಂದಿಗೆ ಸಕ್ಕರೆ ಗಡ್ಡೆಯನ್ನು ಸಂಸ್ಕರಿಸಲಾಗ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ ಸಮೀರವಾಡಿ ಗೋದಾವರಿ ಬಯೋ ರಿಫೈನರೀಸ್ ಕಾರ್ಖಾನೆಯಲ್ಲಿ ಸಕ್ಕರೆ ಗಡ್ಡೆಯ ಬೇಸಾಯ ಕೈಗೊಳ್ಳಲಾಗಿದೆ. ಅದಲ್ಲದೆ ಯಂತ್ರೋಪಕರಣಗಳಲ್ಲಿ ಅಗತ್ಯ ಮಾರ್ಪಾಟು ಕೂಡ ಮಾಡಲಾಗಿದೆ. ಹೊಸ ತಾಂತ್ರಿಕತೆಗಳ ಅಳವಡಿಕೆಯಿಂದ ಈಗಾಗಲೇ ಆಂಧ್ರಪ್ರದೇಶ, ಪಂಜಾಬ್, ತಮಿಳುನಾಡು ಮತ್ತು ಮಹಾರಾಷ್ಟ್ರಗಳಲ್ಲಿ ಸಕ್ಕರೆ ಗಡ್ಡೆಯ ಪ್ರಾಯೋಗಿಕ ಬೇಸಾಯ ಮತ್ತು ಸಂಸ್ಕರಣೆ ಯಶಸ್ವಿಯಾಗುತ್ತಿದೆ ಎಂದು ವರದಿಯಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಮೇ 4 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಬಾನುಲಿ ಸರಣಿ. ಕೃಷಿ ಬೆಳೆಗಳಲ್ಲಿ ಬರ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆವಿ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಈ ಮಣ್ಣಿನ ಮೇಲ್ಪದರ ಕೊಚ್ಚಿ ಹೋಗ್ತಾ ಇದೆ. ಏಕೆಂದರೆ ಇಲ್ಲಿ ವೆಜಿಟೇಷನ್ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಮತ್ತು ನೀರನ್ನು ಹಿಡಿದಿರ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಏಕೆಂದರೆ ನೀರಿನ ಸವಕಳಿ ಮೇಲಿನ ಒಳ್ಳೆಯ ಒಂದು ಉತ್ಕೃಷ್ಟವಾದ ಮಣ್ಣು ಕೊಚ್ಚಿ ಹೋದಾಗ ಆ ನೀರನ್ನು ಹಿಡಿದಿರ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಆಗ್ತದೆ. 5 ಮಂಗಳವಾರ ಮಲಿನವಾಗುತ್ತಿರುವ ಕೃಷಿ ಪರಿಸರದಲ್ಲಿ ಆಹಾರ ಸುರಕ್ಷತೆಯನ್ನು ಕುರಿತು ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ನಿವೃತ್ತ ಉಪ ಮಹಾನಿರ್ದೇಶಕರಾದ ಡಾಕ್ಟರ್ ಎನ್ ಕೆ ಕೃಷ್ಣಕುಮಾರ್ ಅವರೊಂದಿಗೆ ಸಂದರ್ಶನ. ಈಗ ಮನುಷ್ಯ ಚಿಂತನೆ ಮಾಡಬೇಕು ಅಂತಂದರೆ ಏನು ಅಂದರೆ, ನಮ್ಮ ಮಣ್ಣಲ್ಲಿ, ನಮ್ಮ ನೀರಲ್ಲಿ, ನಮ್ಮ ಭೂಮಿಯಲ್ಲಿ ನಾವು ಬೆಳೆಯತಕ್ಕಂತಹ ಎಲ್ಲ ಬೆಳೆಗಳಲ್ಲಿ ಈ ಒಂದು ಪರಿಣಾಮವು ಇಷ್ಟೊಂದು ಪರಿಣಾಮಕಾರಿಯಾಗಿ ಕೀಟನಾಶಕಗಳ ಅಂಶಗಳು ವರ್ಷಗಟ್ಟಲೆ ಎಲ್ಲರೂ ಏನು ಮಾಡ್ತಾರೆ, ಗೆದ್ದಲು ಬಂತು ಅಂದರೆ ಒಂದು ಕ್ಲೋರೋಪೈರಿಫಾಸ್ ಅಂತ ಒಂದು ಔಷಧಿ ಹಾಕ್ಬಿಡ್ತಾರೆ. ಅದು ಸುಮಾರು 10 ಆದರೂ ಕೂಡ ಭೂಮಿಲಿ ಹಾಗೇ ಇರುತ್ತೆ. 6 ಬುಧವಾರ ರೇಷ್ಮೆ ರಂಗ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಉದ್ಯಮಗಳ ಉತ್ತೇಜನಕ್ಕಾಗಿ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ತಾಂತ್ರಿಕತೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಪಿ ದೀಪ. 7 ಗುರುವಾರ ಹಣ್ಣು ಹೊನ್ನು ಬಾನುಲಿ ಸರಣಿ. ತಾಳೆಬೆಳೆ ವಿಸ್ತರಣೆ ಅವಕಾಶಗಳು, ಮಾರಾಟ ಮತ್ತು ಇಲಾಖೆ ಸವಲತ್ತುಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಚ್ಎಂ ನಾಗರಾಜ್ ಮತ್ತು ಮೈಸೂರಿನ ಪತಂಜಲಿ ಫುಡ್ ಸಂಸ್ಥೆಯ ಎಎಸ್ ಪ್ರಸಾದ್ ಬಾಬು. ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಒಂದೊಂದು ಖಾಸಗಿ ಸಂಸ್ಥೆಗಳಿಗೆ ವಹಿಸಿದ್ದಾರೆ. ಸೊ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಈ ಯೋಜನೆಯನ್ನು PPP ಮಾಡೆಲ್ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಈ ಒಂದು ಮಾದರಿಯಲ್ಲಿ ಈ ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಇದನ್ನು ನಾವು ಪತಂಜಲಿ ಫುಡ್ಸ್ ಲಿಮಿಟೆಡ್ ಅಂತೇಳಿ ಒಂದು ಖಾಸಗಿ ಸಂಸ್ಥೆಗೆ ವಹಿಸಿಕೊಟ್ಟಿರುವಂಥದ್ದು. ಮೇ 8ರಂದು ಶುಕ್ರವಾರ ಪಪ್ಪಾಯ ಬೇಸಾಯವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಸಸ್ಯ ವಿಜ್ಞಾನಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ ಮತ್ತು ಮಳವಳ್ಳಿ ತಾಲೂಕು ರಾವಣಿ ಗ್ರಾಮದ ನಿತ್ಯಾನಂದ. ತಿಂಗಳಿಗೊಂದ್ಸತಿ ಯೂರಿಯಾ, SSP, ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತೆ ಪೊಟಾಷ್. ನೀರಿನಲ್ಲಿ ಕರಗೋ ಗೊಬ್ಬರ ಕೊಟ್ರ ಅಥವಾ ಇಲ್ಲ ಗೊಬ್ಬರನೇ ನೀರಲ್ಲಿ ಕರಗಿಸ್ಬಿಟ್ಟು ಕೊಟ್ರ? ಮಾಮೂಲಿ ಭೂಮಿಗೆ ಹಾಕದ್ರೆ ಸರ್. ಓ, ಭೂಮಿಗೆ ಹಾಕಿದ್ರ? ಹೌದು. ಪ್ಲಾಸ್ಟಿಕ್ ಮಲ್ಚ್ ಮಾಡಿರ್ಲಿಲ್ವಾ? ಅದನ್ನೇ ವಾಲ್ ಮಾಡಿ ಕಡ್ಡಿಯಲ್ಲಿ ವಾಲ್ ಮಾಡಿ ಹಾಕಿ ಅದ್ರ ಮೇಲೆ ಮಣ್ಣಾಕೋದು. ಸರಿ ಆಯಿತು. ಅದು ಆ ಥರ ಮಾಡ್ಕೊಂಡು ಬಂದ್ವಿ. ಕರೆಕ್ಟಾಗಿ 3ನೇ ತಿಂಗಳು ಫ್ಲವರ್ ಅಂದರೆ ಸ್ಟಾರ್ಟ್ ಆಗುತ್ತಲ್ಲ ಫ್ಲವರು, ಆ ಟೈಮಿಗೆ ಕರೆಕ್ಟಾಗಿ ವೈರಸ್ ಶುರುವಾಯಿತು. 9ನೇ ತಾರೀಕು ಶನಿವಾರ KR ನಗರ ತಾಲೂಕು ಮಾರ್ಚಹಳ್ಳಿ ಅಂಚೆ ವಡ್ಡರಹಳ್ಳಿಯ ಭಾರತಿ ಹಾಗೂ ಅವರ ಮಗ ಜಯಂತ್ ಅವರೊಂದಿಗೆ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದವಿದೆ. ಸರ್, ಸೌತೆ ಮಾಮೂಲಿ ಬೀಜ ತಗೊಂಡೋಗ ನರ್ಸರಿಲಿ ಕೊಟ್ವಿ. ಒಂದು 8-10 ಆದ್ಮೇಲೆ ಮೊಳಕೆ ಹೊಡೆದು ಸಸಿ ತಂದ್ವಿ. ಸಸಿ ತಂದ್ಬಿಟ್ಟು 2 ಅಡಿಗೊಂದು ನೆಡ್ಕೊಂಡು 4 ಅಡಿ ಡಿಸ್ಟೆನ್ಸು, ಸಾಲಿಂದ ಸಾಲಿಗೆ 4 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ನೆಟ್ವಿ ಸರ್. 1500 ಗಿಡ ಕುತ್ಕೋತು. ಮೇ 10 ಭಾನುವಾರ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ. 8 ದಿನ ತನಕ ಮಾಡಕ್ಕಾಯ್ತದೆ. ನಮ್ಮ ಮಕ್ಕಳವೇ ನೋಡ್ಕೋತವೆ, ಮಕ್ಕಳು ನೋಡ್ಕೋತವೆ ಅಂತ ಯಾವ ಗ್ಯಾರಂಟಿ ಜಯಣ್ಣ? ಅದಕ್ಕ